ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:25. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 or 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2223 ಕರೆ ಮಾಡಿ. ಈಗ ಕೇಳಿ ಜನಪದ ಸಂಗೀತ. ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಮತ್ತು ಸಂಗಡಿಗರಿಂದ ಏಕತಾರೆ ಪದಗಳನ್ನು ಕೇಳಿ. ಕಾಡು ಬೇಡಲೆ ಮಾಯಿ ಈ ಪ್ರಮೋತರಿಗೆ, ಕಾಡು ಬೇಡಲೆ ಮಾಯೆ ಅಪ್ಪಾಗೆ ಎಂಡ ತಿನ್ನದೆ ಏ ಮಾಯೆ ಎಲ್ಲರಿಗೀ ತಾಯಿನದೆ ನಾದೆ ಏ ಮಾಯೆ ಎಲ್ಲರಿಗೀ ತಾಯಿ ನಾದೆ ಅವರಿಗೆ ಕಾಡಿದೀಯ ಏ ಮಾಯೆ ಧನವಂತರಿಗೆ ಕಾಡಿದೀಯ ಆ ದೇವರಿಗೆ ಕಾಡಿದೀಯ ಏ ಮಾಯೆ ಧನವಂತರಿಗೆ ಕಾಡಿದೀಯ ಕೆಡಸಿದಂತ ಮಾಯೆ ಕಾಡು ಹಾರಿ ಚಂದ್ರಗೆ ಕಾಡಿದೀಯ ಏ ಮಾಯೆ ಸುಡುಗಾಡು ಕಾಯಿಸಿದೆ ಚಂದ್ರಗೆ ಕಾಡಿದೀಯ ಏ ಮಾಯೆ ಸುಡುಗಾಡು ಕಾಯಿಸಿದೆ ಆ ದೇಶಕ್ಕೆ ಅಧಿಕವಾದವ ಲಿಂಗಾಗೆ ಈ ಶಾಪಸ ಲಿಂಗಾಗೆ ಸಿಕ್ಕಂತ ಮಾಯೇ ಬೇಡಲೆ ಮಾಯೆ ಈ ಪ್ರಮೋದರಿಗೆ ಕಾಡು ಬೇಡಲೆ ಮಾಯೆ